50 languages. 6 6 القراءة والكتابة. ಓದುವುದು ಮತ್ತು ಬರೆಯುವುದು. أنا أقرأ. ನಾನು ಓದುತ್ತೇನೆ. أقرأ حرفا. ನಾನು ಒಂದು ಅಕ್ಷರವನ್ನು ಓದುತ್ತೇನೆ. أقرأ كلمة. ನಾನು ಒಂದು ಪದವನ್ನು ಓದುತ್ತೇನೆ. أقرأ جملة. ನಾನು ಒಂದು ವಾಕ್ಯವನ್ನು ಓದುತ್ತೇನೆ. أقرأ رسالة. ನಾನು ಒಂದು ಪತ್ರವನ್ನು ಓದುತ್ತೇನೆ. أقرأ كتابا. ನಾನು ಒಂದು ಪುಸ್ತಕವನ್ನು ಓದುತ್ತೇನೆ. أنا أقرأ. ನಾನು ಓದುತ್ತೇನೆ. أنت تقرأ. أنت تقرأين. ನೀನು ಓದುತ್ತೀಯ. هو يقرأ. ಅವನು ಓದುತ್ತಾನೆ. أنا أكتب. ನಾನು ಬರೆಯುತ್ತೇನೆ. أكتب حرفا. ನಾನು ಒಂದು ಅಕ್ಷರವನ್ನು ಬರೆಯುತ್ತೇನೆ. أكتب كلمة. ನಾನು ಒಂದು ಪದವನ್ನು ಬರೆಯುತ್ತೇನೆ. أكتب جملة. ನಾನು ಒಂದು ವಾಕ್ಯವನ್ನು ಬರೆಯುತ್ತೇನೆ. أكتب رسالة. ನಾನು ಒಂದು ಪತ್ರವನ್ನು ಬರೆಯುತ್ತೇನೆ. أكتب كتابا. ನಾನು ಒಂದು ಪುಸ್ತಕವನ್ನು ಬರೆಯುತ್ತೇನೆ. أنا أكتب. ನಾನು ಬರೆಯುತ್ತೇನೆ. أنت تكتب. أنت تكتبين. ನೀನು ಬರೆಯುತ್ತೀಯ. هو يكتب. ಅವನು ಬರೆಯುತ್ತಾನೆ.